ಪ್ರಾಥಮಿಕ ಸಂಸ್ಕರಣ ಕೇಂದ್ರಗಳನ್ನ ಏನ್ ಮಾಡ್ತೀರಿ ನೀವು? ಶುದ್ಧೀಕರಣ, ಒಣಗಿಸುವುದು, ವಿಂಗಡಣೆ, ವರ್ಗೀಕರಣ, ಪ್ಯಾಕಿಂಗ್ ಯೂನಿಟ್ಸ್, ನಿಮ್ ಕಟಾವ್ ಮಾಡಿದ ಕಟಾವ್ ಮಾಡಿದ ನಂತರ ಏನೇನ್ ಮಾಡ್ತೀರಿ ಅದಕ್ಕೆಲ್ಲದಕ್ಕೂ ಕೂಡ ನಮ್ಮ ಅಗ್ರಿ ಸ್ಕೀಮ್ನಲ್ಲಿ ಈ ನಿಧಿಯಲ್ಲಿ ನಿಮಗೆ ಕಡಿಮೆ ಬಡ್ಡಿ ದರದಲ್ಲಿ ಲೋನ್ ಸೌಲಭ್ಯ ಸಿಗುತ್ತೆ. ಇದು ಒಟ್ಟು 2 ಕೋಟಿ ಲೋನ್ವರೆಗೆ 7 ವರ್ಷದ ಅವಧಿಗೆ ನಿಮಗೆ ಎಲ್ಲ ಸವಲತ್ತುಗಳು ಸಿಗ್ತದೆ. 3% ಇಂಟ್ರೆಸ್ಟ್ ಸಬ್ಸಿಡಿ ಮತ್ತು ಗ್ಯಾರಂಟಿ ಫೀ ರೀಫಂಡ್ ಕೂಡ. ಈಗಾಗಲೇ ಕೃಷಿ ಸಾಲ ಇದೆ ರೀ ನಮ್ಮ ಕೋಆಪರೇಟಿವ್ ಬ್ಯಾಂಕಿನಿಂದ, ಈಗಾಗಲೇ ತಗೊಂಡಿದ್ದೀವಿ ರೀ. ಹಾ, ಕೃಷಿ ಸಾಲಕ್ಕೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಸಾಲಗಳು ಬೇರೆ, ನೀವು ಬೆಳೆ ಬೆಳೆಯಲಿಕ್ಕೆ ಅದಕ್ಕೆಲ್ಲ ತಗೊಂಡಿದ್ರೆ ಅದಕ್ಕೆ ಸಿಗಲ್ಲ. ಇದು ಕೃಷಿ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಇದು ನೀವು ಬೆಳೆ ನೀವು ಬೆಳೆ ಬೆಳಿತೀರಲ್ಲ, ಆ ಬೆಳೆ ಕಟಾವ್ ಆದ ನಂತರ ಈ ಸಾಲವನ್ನು ಕೊಡ್ತಾರೆ. ನೋಡಿ, ನೀವೇನಾದ್ರು ಗೋದಾಮು ಮಾಡೋದಾಗ್ಲಿ, ಸೈಲೋಗಳು ಮಾಡೋದಾಗ್ಲಿ, ಶೀತಲ ಗೃಹಗಳು ಮಾಡೋದಾಗ್ಲಿ, ಪ್ಯಾಕಿಂಗ್ ಘಟಕಗಳು ಮಾಡೋದಾಗ್ಲಿ, ಅಥವಾ ಸಾಕಾಣಿಕೆ ವ್ಯವಸ್ಥೆ ಅಂದ್ರೆ ನೀವು ಇನ್ಸುಲೇಟೆಡ್ ವ್ಯಾನ್ಸ್ ಅಂದ್ರೆ ನೀವು ಬೆಳೆದ ಬೆಳೆನ ರಕ್ಷಣೆ ಮಾಡ್ಕೊಳಕ್ಕೆ ಅಂತದ್ದು ಸಿಗುತ್ತೆ. ಅದಲ್ಲದೆ ನಂತರ ಅಷ್ಟೇ ಕೃಷಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ, ರಾಜ್ಯವ್ಯಾಪಿ ಕೃಷಿ ಇಲಾಖೆ ಪ್ರಸ್ತುತಪಡಿಸುವ ನೇರ ಪ್ರಸಾರ ಕಾರ್ಯಕ್ರಮ, ಹೇಳಿ ಸರ್, ಹೆಸರು ಹೇಳಿ, ಎಲ್ಲಿಂದ? ಸೋಶಿಯಲ್ ವರ್ಕರ್ ಮಾತಾಡೋದು. ಹೆಸರು? ಗದಗ ಜಿಲ್ಲಾ ಏರ್ಪೋರ್ಟ್ ಸ್ವಲ್ಪ ಕಟ್ಟಿ. ನೀವು ಒಂದು ಹ್ಯಾಂಡಿಕ್ಯಾಪ್ ಸಂಬಂಧ ಫೋನ್ ಕಾರ್ಯಕ್ರಮ ಮಾಡ್ರಿ. ನೀವು ಈಗ ಸದ್ಯ ಕೃಷಿ ಮೂಲಭೂತ ಅಭಿವೃದ್ಧಿ ನಿಧಿ ಮತ್ತೆ ಸಾವಯವ ಕೃಷಿ ಬಗ್ಗೆ ಪ್ರಶ್ನೆ ಕೇಳಿ. ಸಾವಯವ ಕೃಷಿಗೆ ಪ್ರಶ್ನೆ ಇದೆ ಅಲ್ರಿ, ಇದ್ರೊಳಗೆ ಯಾವ ಕಾರ್ಡ್ಗಳು ಬರ್ತಾವ ಅಂತ. ಆಗ್ಲೇ ನಾವು ಈಗ ರಾಜು ಅವರೇ, ಈಗ ಸಿರಿಧಾನ್ಯ ಬೆಳೀಲಿಕ್ಕೆ ರಾಜ್ಯ ಸರ್ಕಾರದ ವತಿಯಿಂದ ಯಾವ ಥರ ಪ್ರೋತ್ಸಾಹ ಸಿಗ್ತಾ ಇದೆ ಅದ್ರ ಬಗ್ಗೆ ಹೇಳಿ. ಸಿರಿಧಾನ್ಯ ಬೆಳವಣಿಗೆಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ 2019-20 ಸಾಲಿನಿಂದ ರಾಜ್ಯ ಸರ್ಕಾರವು ರೈತ ಸಿರಿ ಅಂತಕ್ಕಂಥ ಒಂದು ಯೋಜನೆಯನ್ನು ಅನುಷ್ಠಾನಗೊಳಿಸ್ತಾ ಇದೆ. ಸೊ ಈ ಯೋಜನೆ ಅಡಿಯಲ್ಲಿ ರಾಜ್ಯದಲ್ಲಿ 6 ಸಿರಿಧಾನ್ಯಗಳನ್ನ ಬೆಳೆತಕ್ಕಂಥ ಎಲ್ಲ ರೈತರಿಗೂ 1 ಹೆಕ್ಟೇರ್ಗೆ 10,000 ರೂಗಳಂತೆ 2 ಹೆಕ್ಟೇರ್ ಗರಿಷ್ಠ ಮಿತಿಯಲ್ಲಿ ಸಹಾಯಧನವನ್ನು ನೇರವಾಗಿ ರೈತರ ಖಾತೆಗೆ ಜಮೆ ಮಾಡ್ತಾ ಬರ್ತಾ ಇದೆ. ಪ್ರಸ್ತುತ ಸಾಲಿನಲ್ಲೂ ಕೂಡ ಈ ಒಂದು ಕಾರ್ಯಕ್ರಮ ಚಾಲ್ತಿಯಲ್ಲಿದೆ. ಯಾವ್ಯಾವ ಜಿಲ್ಲೆಗಳಿಗೆ ಕೊಡ್ತಾರೆ? ಎಲ್ಲ ಜಿಲ್ಲೆಯಲ್ಲೂ ಸಿರಿಧಾನ್ಯ ಬೆಳೆತಕ್ಕಂಥ ಎಲ್ಲ ರೈತರು. ಆದರೆ ಒಂದು ಅದರಲ್ಲಿ ಇರತಕ್ಕಂಥ ಷರತ್ತು ಏನಂದರೆ, ಅದನ್ನು ರೈತರು ಅವರ ಬೆಳೆ ಸಮೀಕ್ಷೆ ಆ್ಯಪ್ನಲ್ಲಿ ಬೆಳೆ ಸಮೀಕ್ಷೆಯನ್ನು ಮಾಡಿ ಇದರಲ್ಲಿ ಫಲಾನುಭವಿಯನ್ನು ತೆಗೆದುಕೊಳ್ಬೇಕು. ಹೌದು, ಖಂಡಿತವಾಗಿ. ಅದರಲ್ಲಿ ಇರತಕ್ಕಂಥ ಫಲಾನುಭವಿಗಳ ವಿವರಗಳನ್ನು ತೆಗೆದುಕೊಂಡು ನೇರವಾಗಿ ಅವರ ಖಾತೆಗೆ 1 ಹೆಕ್ಟೇರ್ಗೆ 10,000 ಆತ 10 ಗುಂಟೆ ಬೆಳೆದಿದ್ರು ಅದರ ಅನುಪಾತದಲ್ಲಿ ಆತನಿಗೆ ಇದನ್ನ ನೇರವಾಗಿ. ನಮ್ಮ ಎಲ್ಲಿಂದ ಫೋನ್ ಮಾಡ್ತಾ ಇದ್ದೀರಿ? ನಮಸ್ಕಾರ ಸರ್. ನಮಸ್ಕಾರ, ಮೈಸೂರಿಂದ. ಪ್ರಶ್ನೆ ಕೇಳಿ. ಗೊತ್ತಾಯ್ತು, ಗೊತ್ತಾಯ್ತು. ಅದೇ ನೀವು ಕರೆ ಯಾವ ಮಾಡ್ತಾರ ಅಂತ ನಾವು ಕಾಯ್ತಾ ಇದ್ವಿ. ಪ್ರಶ್ನೆ ಕೇಳಿ ಸರ್. ಈಗ ಸಿರಿಧಾನ್ಯ ಮೇಳ ಎಷ್ಟು ವರ್ಷದಿಂದ ನಡೀತಾ ಇದೆ, ಅದ್ರಿಂದ ಏನ್ ಪ್ರಯೋಜನ ಅಂತ ಒಂದು. ಎರಡನೇ ಪ್ರಶ್ನೆ, ಸಿರಿಧಾನ್ಯ ಬೆಳೆದಾಗ ನಮ್ಮ ರೈತರನ್ನ ಕರ್ಕೊಂಡು ಹೋಗೋ ವ್ಯವಸ್ಥೆ ನಾ ಸಮ್ಮೇಳನಕ್ಕೆ ಇಲಾಖೆಯವ್ರು ಏನಾದ್ರು ಮಾಡ್ತಾ ಇದಾರ? ನಾವೇನಾದ್ರು ಕೇಳಿದ್ರೆ ನಮ್ಗೆ ಕರ್ಕೊಂಡು ಹೋಗೋ ಅನುದಾನ ಇಲ್ಲ ಅಂತ ಹೇಳ್ತಾರಲ್ಲ, ಇದೇನು ಹೇಳ್ತಾರೆ ರಾಜು? SSP ರಾಜು ಅವ್ರು ಕೇಳ್ತಾರೆ. ಈಗ ಈ ಸಿರಿಧಾನ್ಯ ಉತ್ತೇಜಿತ ಕಾರ್ಯಕ್ರಮಗಳನ್ನ 2017 ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಕೋವಿಡ್ ಇದರಲ್ಲಿ 2021-22 ಸಾಲಿನಲ್ಲಿ ಮಾಡ್ಲಿಕ್ಕೆ ಆಗಲಿಲ್ಲ. ತದನಂತರ 2023-24 ಮಾಡಿದ್ದೀವಿ. ಮತ್ತೆ ಈ ವರ್ಷ 2025 ಮತ್ತೆ January 23-25 ಬೆಂಗಳೂರಿನ ಅರಮನೆ ಮೈ ತ್ರಿಪುರ ವಾಸಿನಿ ಅರಮನೆ ಮೈದಾನದಲ್ಲಿ ಮತ್ತೆ ಆಯೋಜಿಸ್ತಾ ಇದ್ದೀವಿ. ಈ ಇದಕ್ಕೆ ಎಲ್ಲ ರೈತರಿಗೂ ಕೂಡ ಸ್ವಾಗತ ಇದೆ, ಬಂದು ಭಾಗವಹಿಸ್ಬೋದು. ನೀವು ಇನ್ನೊಂದು ಪ್ರಶ್ನೆ ಕೇಳಿದರೆ, ರೈತರನ್ನ ಕರ್ಕೊಂಬರೋದಕ್ಕೆ ಅವಕಾಶ ಇದೆಯಾ ಅಂತ. ಸೀಮಿತ ಸಂಖ್ಯೆಯ ರೈತರನ್ನು ಈ ಒಂದು ಮೇಳಕ್ಕೆ ಪ್ರತಿಯೊಂದು ಜಿಲ್ಲೆಯಿಂದ ಕರ್ಕೊಂಬರೋದಕ್ಕೆ ಅವಕಾಶ ಇದೆ. ನೀವು ಮುಂಚಿತವಾಗಿ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರು ಅಥವಾ ಸಹಾಯಕ ಕೃಷಿ ನಿರ್ದೇಶಕರನ್ನು ಭೇಟಿ ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ಆ ಸಮಯಕ್ಕೆ ನೀವು ಅವ್ರನ್ನ ಭೇಟಿ ಮಾಡಿ ನಿಮ್ಮನ್ನು ಕರ್ಕೊಂಡು ಬರೋಕ್ಕೆ ವ್ಯವಸ್ಥೆ ಮಾಡ್ತಾರೆ. ಸಂತೋಷ ಗುರುಗಳೇ, ಬಹಳ ಖುಷಿ ಆಯ್ತಾ ಗುರುಗಳೇ, ಒಳ್ಳೆ ಸಲಹೆ ಕೊಟ್ಟಿದ್ರೆ ಗುರುಗಳೇ. ಮತ್ತೇನಾದ್ರು ಪ್ರಶ್ನೆ ಇದ್ರೆ ಕೇಳಿ. ಇವತ್ತೇ ಸರ್, ಈ ಸಿರಿಧಾನ್ಯ ಬೆಳೆಕ್ಕೆ ನಮ್ಮ ಇದು ಅನುದಾನ ಕೊಟ್ಟಿದ್ರಲ್ಲ, ಅದು ಕಂಟಿನ್ಯೂ ಸ್ವಲ್ಪ ಸಾಲದ ಸರ್ ಇನ್ನೊಂದು ಸ್ವಲ್ಪ ಜಾಸ್ತಿ ಕೊಡಿ ಗುರುಗಳ. ಅಲ್ಲ, ಇದು ಸಾಲ ಇದಕ್ಕೆ ಬರೋದಿಲ್ಲ ನಿಮಗೆ. ನೀವು ಸಿರಿಧಾನ್ಯ ಬೆಳೆದು ಸರ್ವೆ ಇದರಲ್ಲಿ ನೀವು ಅಪ್ಲೋಡ್ ಮಾಡಿಕೊಂಡ್ರೆ, ಅಪ್ಲೋಡ್ ಮಾಡಿದ್ರೆ ಖಂಡಿತವಾಗಿ ನಿಮ್ಮ ಅಕೌಂಟ್ಗೆ ನೇರವಾಗಿ ದುಡ್ಡು ಬರ್ತದೆ. ಅಲ್ಲ, ಒಂದ್ಸತಿ ನಾನು ನವಣೆ ಬೆಳೆದು ನಾನು ತಗೊಂಡಿದ್ದೀನಿ ಗುರುಗಳ 3 ವರ್ಷದಲ್ಲಿ. ಅದೇ ರೀತಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಅನುದಾನ, ಸ್ವಲ್ಪ ಪ್ರೋತ್ಸಾಹನ ಜಾಸ್ತಿ ಕೊಟ್ರೆ ಇನ್ನೊಂದು ಸ್ವಲ್ಪ ಇಂಟ್ರೆಸ್ಟ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಅಲ್ಲ, ಕರೆಕ್ಟ್ ನೀವು ಹೇಳ್ತಾ ಇರೋ ಇದು ಎಲ್ಲರ ಭಾವನೆ ಇರ್ತದೆ, ಆದ್ರೆ ಅದನ್ನ ಸರ್ಕಾರದ ಮಟ್ಟದಲ್ಲಿ ತಗೋಬೇಕಾಗುತ್ತೆ. ಈಗ ಸದ್ಯ ಚಾಲ್ತಿ ಏನಿದೆ ಅದರ ಪ್ರಕಾರ ನಿಮ್ಮ ಅಕೌಂಟ್ಗೆ ದುಡ್ಡನ್ನ ಜಮಾ ಮಾಡ್ತಾ ಇದ್ದೀವಿ. ಸಂತೋಷ ಗುರುಗಳೇ, ನಮಸ್ಕಾರ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮುಂದಿನ ಕರೆಯನ್ನ ನೋಡೋಣ. ಹಲೋ ಕೃಷಿ ರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಇನ್ನೊಮ್ಮೆ ಸ್ವಾಗತ. ಹೆಸರು ಹೇಳಿ ಸರ್, ಎಲ್ಲಿಂದ? ಯೋಗೇಂದ್ರ ಪ್ರಸಾದ್, ಎಲ್ಚಿಗೆರೆ ಗ್ರಾಮ, ನಂಜಿಮೂಡು ತಾಲೂಕ್ನಿಂದ. ಓಕೆ, ಪ್ರಶ್ನೆ ಸರ್. ಇವಾಗ ತಾನೆ ಹೇಳಿದ್ರಲ್ಲ, ಬೆಳೆ ಸಮೀಕ್ಷೆ ಮಾಡೋ ಗೋದಾಮು ಮಾಡಿದ್ರೆ 2 ಕೋಟಿ ಸಾಲ ಕೊಡ್ತೀನಿ ಅಂತ. ಹೌದು, ಕೃಷಿ ಮೂಲಭೂತ ಸೌಕರ್ಯ ಅಭಿವೃದ್ಧಿ ನಿಧಿ. ಇದರಲ್ಲಿ ಬರುತ್ತೆ, ಕೇಂದ್ರ ಸರ್ಕಾರದ ಯೋಜನೆ ಅದು. ಅದು ಹೇಳ್ತಾರೆ ಎಚ್ ಎಲ್ ಗೋವರ್ಧನ್ ಅವರು ಹೇಳ್ತಾರೆ, ಆರ್ಥಿಕ ಸಲಹೆಗಾರರಿದ್ದಾರೆ. ಅದು ಕೃಷಿ ಮೂಲ ಸೌಕರ್ಯ ನಿಧಿಯಲ್ಲಿ ಈ ಗೋದಾಮುಗಳಾಗಲಿ, ಸೈಲೋಗಳಾಗಲಿ, ಶೀತಲಗೃಹಗಳಾಗಲಿ, ಇವನ್ನ ಇವಕ್ಕೆ 2 ಕೋಟಿವರೆಗೆ ಸಾಲ ಸೌಲಭ್ಯ ಬ್ಯಾಂಕ್ಗಳ ಮೂಲಕ ಸಿಗುತ್ತೆ. ಬ್ಯಾಂಕ್ ಅಂದರೆ ರಾಷ್ಟ್ರೀಕೃತ ಬ್ಯಾಂಕ್ಗಳು, ಖಾಸಗಿ ಬ್ಯಾಂಕ್ಗಳು, ಕೋಆಪರೇಟಿವ್ ಬ್ಯಾಂಕ್ಗಳು, ದೆನ್ ನಾಪ್ ಕಿಸಾನ್ ಅಂತ ಒಂದು ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇದೆ, ಅವರು ಕೂಡ ಕೊಡ್ತಾರೆ. ಇದರಲ್ಲಿ ನೀವು ಆನ್ಲೈನ್ ಅಂದರೆ ವೆಬ್ಸೈಟ್ ಇದೆ ಅಗ್ರಿ ಇನ್ಫ್ರಾ ಫಂಡ್ದು, ಬರ್ಕೊಳ್ಳಿ ಅದು ಅಗ್ರಿ ಇನ್ಫ್ರಾ .dac.gov.in. ಇದರಲ್ಲಿ ನೀವು ಒಂದು ಸ್ಕೀಮ್ ಮಾನಿಟರಿಂಗ್ ಅಂತ ಒಂದು ಐಕಾನ್ ಇದೆ, ಅದನ್ನು ಕ್ಲಿಕ್ ಮಾಡಿದರೆ ಬೆನಿಫಿಷರಿ ಅಂತ ಒಂದು ಕಾಲಮ್ ಓಪನ್ ಆಗುತ್ತೆ. ಆ ಬೆನಿಫಿಷರಿ ಕಾಲಮ್ ಕ್ಲಿಕ್ ಮಾಡಿದರೆ ನಿಮಗೆ ಅರ್ಜಿ ಯಾವ ಥರ ಸಲ್ಲಿಸ್ಬೋದು ಅನ್ನೋ ಡೀಟೇಲ್ಸು ಹಿಂದಿ ಮತ್ತು ಇಂಗ್ಲೀಷ್ ವಿಡಿಯೋ ಮೂಲಕ ಸಿಗುತ್ತೆ. ಮತ್ತು ನೀವು ನಿಮ್ಮ ಮೊಬೈಲ್ ನಂಬರು, ನಿಮ್ಮ ಹೆಸರು, ಆಧಾರ್ ನಂಬರೆಲ್ಲ ಕೊಟ್ಬಿಟ್ಟು ರಿಜಿಸ್ಟರ್ ಆಗ್ಬೋದು. ರಿಜಿಸ್ಟರ್ ಆದ ತಕ್ಷಣ ನಿಮಗೆ OTP ಬರುತ್ತೆ ಮಿನಿಸ್ಟ್ರಿಯಿಂದ. ಆ OTP ಹಾಕಿದರೆ ವೆಬ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮೆಟ್ ಇದೆ, ಅದು PDF ಫಾರ್ಮೆಟ್ ಇರುತ್ತೆ, ಅದನ್ನು ಡೌನ್ಲೋಡ್ ಮಾಡಿ ಅದನ್ನು ಬೇಕಾದ್ರೆ ವರ್ಡ್ ಫಾರ್ಮೆಟಿಗೆ ಕನ್ವರ್ಟ್ ಮಾಡಿ ನೀವು ಫಿಲಪ್ ಮಾಡಿ ಸೈನ್ ಮಾಡಿ ಮತ್ತು ಒಂದು ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿ ಸಬ್ಮಿಟ್ ಮಾಡಬೇಕು. ನೀವು ಸಬ್ಮಿಟ್ ಮಾಡಬೇಕಾದ್ರೆ ಯಾವ ಬ್ಯಾಂಕ್ ಮೂಲಕ ನೀವು ಲೋನ್ ತೊಗೋತೀರಿ ಅವ್ರ ಹತ್ರ ಮಾತಾಡಿ ಸಬ್ಮಿಟ್ ಮಾಡಿದರೆ ಆ ಬ್ಯಾಂಕಿಗೇ ಅದು ರೆಫರ್ ಆಗುತ್ತೆ. ಬ್ಯಾಂಕ್ನವರು ಅದನ್ನು ಪ್ರೊಸೆಸ್ ಮಾಡಿ ಸ್ಯಾಂಕ್ಷನ್ ನಿಮಗೆ ನಂತರ ಕೊಡ್ತಾರೆ. ಇದಕ್ಕೆ ನೀವು 2 ಕೋಟಿ ಆದ್ದರಿಂದ ನಿಮ್ಮ ಗೊಡೋನು ಯಾವ ಜಾಗದಲ್ಲಿ ಬರುತ್ತೋ ಅದರದ್ದು ಮಾರ್ಟ್ಗೇಜ್ ಮಾಡಬೇಕು, ಆಯ್ತಲ್ಲ. ಮತ್ತು ಇನ್ಯಾವುದು ಕೊಲ್ಯಾಟ್ರಲ್ ಏನು ಕೊಡೋದು ಬೇಕಿಲ್ಲ. 2 ಕೋಟಿ ತನಕ CGTMSE ಗ್ಯಾರಂಟಿ ಅಂತ ಗೌರ್ಮೆಂಟಿಂದ ಕೊಡ್ತಾರೆ ಬ್ಯಾಂಕ್ಗಳಿಗೆ. ಅದರಿಂದ ನೀವು ಯಾವುದು ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಏನು ಕೊಡೋದು ಬೇಡ. ಪ್ರೈಮ್ ಸೆಕ್ಯೂರಿಟಿ ಏನಿದೆ, ನೀವು ಎಲ್ಲಿ ಗೋಡೌನ್ ಕಟ್ತೀರಿ ಆ ಜಮೀನು ಅದನ್ನು ಮಾರ್ಟ್ಗೇಜ್ ಮಾಡಿ ತಗೋಬೋದು. ಯಾವುದು ಟೆಕ್ನಿಕಲ್ ಎಲ್ಲ ನೀವು ನಿಮ್ಮ ಇಂಜಿನಿಯರ್ ಕನ್ಸಲ್ಟ್ ಮಾಡಿ ಮಾಡಬೇಕು. ಅಂದರೆ ಒಂದಂದರೆ ಈ ಗೋದೌನ್ಗೆ ಅಪ್ರೋಚ್ ರೋಡ್ ಏನಿದೆ, ಮೇನ್ ರೋಡಿಗೆ ಅಪ್ರೋಚ್ ರೋಡ್ ಇಷ್ಟು ಇರಬೇಕಂತ ಇದೆ. ಅದು ನಬಾರ್ಡ್ DDM ಅಂತ ಇರ್ತಾರೆ ನಿಮ್ಮ ಜಿಲ್ಲೆಯಲ್ಲಿ, ಅವ್ರು ಕೇಳಿದರೆ ಅವ್ರು ನಿಮಗೆ ಟೆಕ್ನಿಕಲ್ ಸ್ಪೆಸಿಫಿಕೇಷನ್ಸ್ ಕೊಡ್ತಾರೆ. ಗೋದೌನ್ ಡಿಸೈನ್ ಏನು, ಯಾವ ಥರ ಕಟ್ಟಬೇಕು, ರೋಡಿಂದ ಎಷ್ಟು ದೂರ ಇರಬೇಕು, ಅಪ್ರೋಚ್ ರೋಡ್ ಎಷ್ಟು ಅಗಲ ಇರಬೇಕು, ಅದೆಲ್ಲ ಅವ್ರು ಕೊಡ್ತಾರೆ. ಓಕೆ ಸರ್. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ಕರೆಯನ್ನು ನೋಡೋಣ. ಹಲೋ ಕೃಷಿ ರಂಗ, ಸಿರಿಧಾನ್ಯ ಮತ್ತು ಕೃಷಿ ಮೂಲಭೂತ ಸೌಕರ್ಯ ಅಭಿವೃದ್ಧಿ ನೀತಿ ಕುರಿತ ಕಾರ್ಯಕ್ರಮ ಇರುತ್ತೆ, ಪ್ರಶ್ನೆ ಕೇಳಿ. ಹಲೋ, ಹೆಸರು ಹೇಳಿ ಸರ್, ಎಲ್ಲಿಂದ? ಸರ್ ಕೃಷ್ಣ ಅಂತ, ಗುಂಡ್ಲುಪೇಟೆಯಿಂದ. ಕೇಳಿ ಸರ್. ಈ ಸಿರಿಧಾನ್ಯಗಳಲ್ಲಿ ರಾಗಿ ಒಂದು ಬಿಟ್ಟರೆ ಬೇರೆ ಸಿರಿಧಾನ್ಯಗಳ ಜನಗಳು ಮೊದಲಿಂದನೂ ಜಾಸ್ತಿ ಬಳಸಲ್ವಲ್ಲ, ಕಾರಣ ಏನು? ಒಂದು, ಇನ್

ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹೆಸರೇಳಿ, ಎಲ್ಲಿಂದ? ಸರ್ ನಮಸ್ಕಾರ ಸರ್, ಬಳ್ಳಾರಿ ಜಿಲ್ಲೆ ಕಂಬ್ಳಿ ತಾಲೂಕು ರಾಮ್ ಸಾಗರದಿಂದ ಬಿ ಎಂ ವಿಶ್ವನಾಥ್ ಸರ್. ನಮಸ್ಕಾರ ವಿಶ್ವನಾಥ್ ಅವರೇ, ಕೇಳಿ ಪ್ರಶ್ನೆನ. ಸರ್ ನಮ್ಮ ಪ್ರಶ್ನೆ ಏನಂದ್ರೆ ಸರ್, ಕಿರುಧಾನ್ಯಗಳು ಎಲ್ಲ ಹವಾಮಾನಕ್ಕೂ ಹೊಂದಿಕೊಂಡು ಬೆಳೆಯುವಂತ ಬೆಳೆಗಳು ಇಲ್ಲಿ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಬೆಳೀತಕ್ಕಂಥ ಬೆಳೆಗಳು ಯಾವ ಸರ್ ಕಿರುಧಾನ್ಯಗಳು? ಖಂಡಿತವಾಗಿ ಎಲ್ಲ ಧಾನ್ಯಗಳನ್ನು ಬಳ್ಳಾರಿ ಜಿಲ್ಲೆಯಲ್ಲಿ ಬೆಳೀತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಜನ ಇಲಾಖೆಯಿಂದ ಈ ಒಂದು ಕಾರ್ಯಕ್ರಮದಡಿ ಉಪಯೋಗ ತಗೊಂಡಾರೆ. ಖಂಡಿತವಾಗ್ಲು ಅದರಲ್ಲೂ ಹೆಚ್ಚಾಗಿ ನಿಮ್ಗೆ ತಗೊಳ್ರಿ. ಹೌದು, ಕೆರಗೋ ಇನ್ನೊಂದು ಕೆರಗೋಡು ಅಂತ ಇರ್ಬೇಕಲ್ಲಿ ಅನ್ಸತ್ತೆ, ಕುರುಗೋಡು ಅಥವಾ ಕೆರಗೋಡು ಇರ್ಬೇಕು. ಕುರುಗೋಡು, ಹೌದೌದು, ಆ ವ್ಯಾಪ್ತಿಯಿಂದ ಹೆಚ್ಚಿನ ಒಂದು ರೈತರು ಇದರ ಪ್ರಯೋಜನ ಪಡ್ಕೊಂಡಿದ್ದಾರೆ. ಹೌದು, ನೀರಾವರಿನಲ್ಲಿ ಈ ಬೆಳೆ ಬೆಳೆಯೋದಕ್ಕೆ ಸೂಕ್ತ ಅಲ್ಲ. ಇದೇನಿದ್ರು ಶುಷ್ಕ ವಾತಾವರಣ ಇರತಕ್ಕಂತ ಅತಿ ಏನು ಬೆಳೆಯಕ್ ಸಾಧ್ಯವೇ ಇಲ್ಲ ಅಂತಕ್ಕಂತ ಭೂಮಿಗಳಲ್ಲಿ ಇವು ಚೆನ್ನಾಗಿ ಬರ್ತವೆ. ಹೌದು, ಇಲ್ಲಿ ಕಂಪ್ಲಿ ನಮ್ಮ ಕಂಪ್ಲಿ ಕಡೆಗೆಲ್ಲ ಮಾರಾಟ ಮಾಡ್ತಾರೆ ಸರ್, ಅಂಗಡಿಗಳೆಲ್ಲ ತಂದು ಹಾಕ್ತಾರೆ ಸರ್ ಅವರು. ಹೌದು ಹೌದು, ನೀವು ನಿಮ್ಗಲ್ಲೂ ಅದು ಆ ರೀತಿಯ ಜಮೀನ್ ಇದ್ರೆ ನೀವು ಬೆಳೆದು ಪ್ರಯೋಜನ ಪಡ್ಕೊಳ್ಳಿ ಅದರಲ್ಲಿ. ಅಂದ್ರೆ ಡ್ರೈ ಲ್ಯಾಂಡ್ ಆದ್ರೆ ಸೂಕ್ತ? ಹೌದು ಹೌದು, ಖಂಡಿತವಾಗಿ. ಹೌದು ಸರ್, ಡ್ರೈ ಲ್ಯಾಂಡ್ ಇಲ್ಲ ಸರ್, ಎಲ್ಲ ನೀರಾವರಿ ಆಗಿಬಿಟ್ಟಿದ್ದಾರೆ ಸರ್, ಅದಕ್ಕೋಸ್ಕರ ಬೇರೆ ಬೆಳೆ ಯಾವ್ದಾದ್ರು ಬೆಳಿಬೋದಣ್ಣ ಅಂತ. ಇದರಲ್ಲಿ ಸಿರಿಧಾನ್ಯಗಳು ಇಲ್ಲ, ಸಿರಿಧಾನ್ಯಗಳು ನೀರಾವರಿನಲ್ಲಿ ಬರೋಲ್ಲ. ಅದ್ರಲ್ಲಿ ಬೆಳಕಬೇಕಾದ್ರೆ ನೀವು ರಾಗಿ ಬೆಳಕೋಬಹುದು, ಜೋಳನ ಬೆಳಿಬಹುದು. ಜೋಳ ರಾಗಿ ಎರಡು. ಹೌದು, ಸಜ್ಜನು ಕೂಡ ಬೆಳಿಬಹುದು ನೀವು. ಇನ್ನು ಉಳಿದ ಆರು ಸಿರಿಧಾನ್ಯಗಳನ್ನು ನೀರಾವರಿ ಬೆಳೆ ಬರೋದಿಲ್ಲ. ಬರೋದಿಲ್ಲ, ಬರೋದಿಲ್ಲ. ಮುಂದಿನ ಕರೆಯನ್ನ ನೋಡೋಣ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮುಂದಿನ ಕರೆ. ಹಲೋ, ಹಲೋ, ನಮಸ್ಕಾರ ಸರ್. ಹಾ ಹಲೋ, ಹೆಸರೇಳಿ, ಎಲ್ಲಿಂದ? ಸರ್ ಅರ್ಕಲಗೋಡು ತಾಲೂಕು ರಾಮನಾಥ ಹೋಬಳಿ ಬೆಡ್ಸೆ ಗ್ರಾಮದಿಂದ ಸರ್. ಕುಮಾರ್ ಅಂತ. ಕುರುಗೋಡಿನಿಂದ? ಅರ್ಕಲಗೋಡು ತಾಲೂಕು ರಾಮನಾಥ ಹೋಬಳಿ. ಪ್ರಶ್ನೆ ಕೇಳಿ ಸರ್. ಸಿರಿಧಾನ್ಯದಲ್ಲಿ ಯಾವ ಬೆಳೆ ಬರುತ್ತೆ ಸರ್? ಆರು ಬೆಳೆಗಳನ್ನ ನಾವು ಸಿರಿಧಾನ್ಯ ಅಂತೀವ್ರಪ್ಪ. ಹೇಳಿದ್ವಿ ನಾವು ಆಗಿಂದ. ಅದರಲ್ಲಿ ಆರು ವಿಶೇಷವಾದಂಥವು ನವಣೆ, ಸಾಮೆ, ನಿಮ್ಮ ಹಾರಕ, ಕೊರಲೆ, ಊದಲು, ಬರಗು. ನಿಮ್ ಕಡೆ ಇಲ್ಲರಪ್ಪ, ನಿಮ್ ಕಡೆ ಅದು ಬಹಳ ಕಡಿಮೆ ಇದೆ ಏರಿಯಾ. ಯಾಕಂದ್ರೆ ನೀವೆಲ್ಲ ನೀರಾವರಿನಲ್ಲಿ ಭತ್ತದ ಹೆಚ್ಚಿನ ಒಂದು ಬೆಳೆ ಕೊಡ್ತೀರಿ, ಹಾಗಾಗಿ ಅದಕ್ಕೂ ಬೆರಿಬಹುದು. ಅದು ಜೋಳ ಬೆಳಿಬಹುದು. ಇಲ್ಲ, ಅದು ಸರ್ಕಾರ ನಿಮ್ಗೆ ಯಾವಾಗ ಆದೇಶ ಕೊಡ್ತದ ಅದ ಪ್ರಕಾರ ನೀವು ಮಾಡ್ಬೇಕಾಗತ್ತೆ. ಗೊತ್ತಾಯ್ತು, ಕರೆ ಮಾಡಿದ್ಕೆ ಧನ್ಯವಾದ. ಮುಂದಿನ ಕರೆ ನೋಡೋಣ. ಹಲೋ ಕೃಷಿರಂಗ, ಕೃಷಿ ಇಲಾಖೆ ಪ್ರಸ್ತುತಪಡಿಸುವ ನೇರ ಪ್ರಸಾರ ಕಾರ್ಯಕ್ರಮ. ಆಗಲೇ ನಾವು ಸಿರಿಧಾನ್ಯದ ಬಗ್ಗೆ ಮಾಹಿತಿಯನ್ನು ಮಾಡ್ತಾ ಇದ್ವಿ. ಸಿರಿಧಾನ್ಯ ಸಂಸ್ಕರಣೆಗೆ ಯಾವ ಥರ ಉತ್ತೇಜನ? ಸಂಸ್ಕರಣೆಗೂ ಕೂಡ ಪ್ರೋತ್ಸಾಹಧನವನ್ನು ಸರ್ಕಾರದಿಂದ ಕೊಡ್ತಾ ಇದ್ದೇವೆ. ಸೊ ಶೇಕಡ ಅದು ಪ್ರೋತ್ಸಾಹ ಧನ ಕೊಡ್ತಕ್ಕಂಥದ್ದು ಏನು ಯಂತ್ರೋಪಕರಣ ಹಾಕ್ಕೊಳ್ತಾರೆ ಸಂಸ್ಕರಣೆಗೆ, ಅದಕ್ಕೆ ಮಾತ್ರ ನಾವು ಸಹಾಯಧನವನ್ನು ಕೊಡ್ತಾ ಇದ್ದೇವೆ. ಉತ್ತೇಜನ. ಸೊ ಆ ಮೂಲ ಏನು ಮೊತ್ತ ಇರುತ್ತೆ ಒಟ್ಟು ಮೊತ್ತ, ಅದರ ಶೇಕಡ 50 ಅಥವಾ ಗರಿಷ್ಠ 10 ಲಕ್ಷ ಇಷ್ಟರಷ್ಟು ಸಬ್ಸಿಡಿಯನ್ನು ನಾವು ನೇರವಾಗಿ ಅವರ ಅಕೌಂಟ್ಗೆ ಇದನ್ನು ಮಾಡ್ತಕ್ಕಂಥ ಕಾರ್ಯಕ್ರಮ ಚಾಲ್ತಿಯಲ್ಲಿ. ಹಲೋ ಕೃಷಿರಂಗ, ನೇರ ಪ್ರಸಾರ ಕಾರ್ಯಕ್ರಮ, ಹೆಸರೇಳಿ, ಎಲ್ಲಿಂದ? ನಮಸ್ಕಾರ, ಪ್ರವೀಣ್ ಕುಲಕರ್ಣಿ ಅಂತ, ಕಲಬುರಗಿಯಿಂದ. ನಮಸ್ಕಾರ ಪ್ರವೀಣ್ ಅವರೇ, ಕೇಳಿ ಪ್ರಶ್ನೆನ. ಈಗ ಸಿರಿಧಾನ್ಯಗಳ ಬಗ್ಗೆ ನಾವು ಚಿಕ್ಕವರಿರ್ಬೇಕಾದ್ರೆ ನೋಡ್ತಿದ್ವಿ, ನವಣಿ, ಶಾವಿ ಇವೆಲ್ಲ ಬೆಳೀತಾ ಇದ್ರು. ಬಟ್ ಇವಾಗ ಏನಾಗ್ತಾ ಇದೆ ಅಂತಂದ್ರೆ ರೈತರಿಗೆ ಅದರ ಜ್ಞಾನ ಇಲ್ಲ. ಸಿರಿಧಾನ್ಯ ಏನು ಉಪಯೋಗ ಇದೆ ಆ ಜ್ಞಾನ ನೀವು ಎಲ್ಲೂ ನೀವು ಪ್ರಸಾರ ಮಾಡ್ತಾ ಇರೋದು ಅಥವಾ ನೀವು ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇರೋದು ಸಿಟಿ ಲೆವೆಲ್ಗೆ ಮಾತ್ರ ಸೀಮಿತ ಆಗ್ಬಿಡುತ್ತೆ. ರೈತನವರೆಗೂ ಈ ವಿಷಯ ತಿಳಿತಲ್ಲ, ಅವ್ನಿಗೆ ಸಿಗೋ ಅಂತ ಬೆನಿಫಿಟ್ ಏನು ಅನ್ನೋದು ರೈತನವರೆಗೂ ಸಿಗ್ತಾ ಇಲ್ಲ. ಹೇಳ್ತಾರೆ ರಾಜ ಅವರು ಏನಂತ, ಇದು ಕಾರ್ಯಕ್ರಮ ಹಾಕೊಳ್ತಾರೆ ಯಾಕೆ ಮಹತ್ವ ಕೊಡ್ಬೇಕು ಅನ್ನೋದು ಹೇಳ್ತಾರೆ ಅಲ್ಲ. ಈಗ ಈ ಒಂದು ರೈತ ಸರಿ ಅಂತಕ್ಕಂಥ ಕಾರ್ಯಕ್ರಮ 2019 ಚಾಲ್ತಿಯಲ್ಲಿದೆ ಕುಲಕರ್ಣಿ ಅವರೇ. ನೀವು ಹೆಚ್ಚಿನ ಮಾಹಿತಿ ಬೇಕೇ ಬೇಕು. ಈಗ ನಾವು ಇದ್ರ ಮೂಲಕ ಮಾಹಿತಿನ ಹೆಚ್ಚಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಸೀಮಿತ ಅವಧಿ ಇರುತ್ತೆ. ಸೊ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಮ್ಮ ಸ್ಥಳೀಯ ಸಮೀಪದ ಕಚೇರಿಗಳನ್ನ, ಕೃಷಿ ಇಲಾಖೆಯ ಕಚೇರಿಗಳನ್ನ ಭೇಟಿ ಮಾಡಿ ತಗೋಬಹುದು. ಅಲ್ಲ, ನಿಮ್ಗೆ ಗೊತ್ತಾಯ್ತು, ನೀವು ಸಿಟಿ ಮಟ್ಟಕ್ಕೆ ಇದು ಸಿಗ್ತಾ ಇದೆ ಅಂತ ನೀವು ಹೇಳ್ತಾ ಇದೀರಿ. ಅಲ್ಲ, ಇದು ಬೆಳೆಯೋದ್ರಿಂದ ಆಗೋ ಅನುಕೂಲಗಳು ರೈತನಿಗೆ ಗೊತ್ತಿಲ್ಲ, ಹಾಗಾಗಿ ರೈತ ಬೆಳೀತಾ ಇಲ್ಲ ಅಂತ ನಾನು ಹೇಳ್ತಾ. ಹಾ, ಇದ್ರ ಸಂಬಂಧ ಸಾಕಷ್ಟು ಕಾರ್ಯಕ್ರಮಗಳನ್ನ ಈಗೇನು ನಾವು ಸಿರಿಧಾನ್ಯ ಮೇಳಗಳನ್ನ ಮಾಡ್ತಾ ಇದ್ದೀವಿ, ಅದು ಈ ಗ್ರಾಹಕರಲ್ಲಿ ಅರಿವು ಉಂಟು ಮಾಡ್ತಕ್ಕಂಥ ಉದ್ದೇಶದಿಂದಲೇ ಇದನ್ನ ಮಾಡ್ತಾ ಇರೋದು. ಸೊ ಅದರ ಆರೋಗ್ಯಕ್ಕೆ ಅದನ್ನು ಉಪಯೋಗಿಸಿದ ಏನು ಲಾಭಗಳಿದೆ

ಕನಕ ತನಿತಾಂದ ಸುರಿಯಾನ ವಾಕಲಿಗೆ ದೊಂದಾಗಿರಿಗೆ ಕಟ್ಟಾನು ಕನಕ ತನಿತಾಂದ ಸುರಿಯಾನ ವಾಕಲಿಗೆ ದೊಂದಾಗಿರಿಗೆ ಕಟ್ಟಾನು ಎಡ ತಂದ ಅಂಟಿಗಾನಿ ಹಾಕ್ಯಾನ ನಿಂತಲ್ಲ ಪೂಜೆ ಮಾಡಾನು ಎತ್ತುಗಳ ಹಿಡ ತಂದ ಹಂಚಿಗನ್ನಿ ಹಚ್ಚಾನ ನಿಂತಲ್ಲ ಪೂಜೆ ಮಾಡಾನು ನಿಂತಲ್ಲ ಪೂಜೆ ಮಾಡಾನು ವಾಕಲಿಗೆ ಓಂದ ಹಂತೆ ಕಟ್ಟಾನು ನಿಂತಲ್ಲ ಪೂಜೆ ಓವಂದ ಹಾಂತಿ ಕಟ್ಟಾನು ಓವಂದ ಹಾಂತಿ ಕಟ್ಟಾನು ವಾಕಲಿಗೆ ಹಾರಾರಿ ಹಾಂತಿ ವರದಾನು ಓವಂದ ಹಾಂತಿ ಕಟ್ಟಾನು ವಾಕಲಿಗೆ ಹಾರಾರಿ ಹಾಂತಿ ವರದಾನು ಹಾರಾರಿ ಹಾಂತಿ ವರದಾನು ವಾಕಲಿಗೆ ಕಾರಣ ಕಂಕೆ ಎಳದಾನು ಹಾಡಾಡಿ ಹಾಂತೆ ಹೊಡೆದಾನು ವಾಕಲಿಗೆ ಕಳ ನೋಡಿ ಕಂಕೆ ತೆಗೆದಾನು ಕಳ್ಳನ ಬೆಳಗಾಗೆ ಬೆಳ್ಳಿಯ ಊದಿಯಾದ ಓವಂದ ಗಾನ ಹರದಾನು ಕಳ್ಳನ ಬೆಳಗಾಗೆ ಬೆಳ್ಳಿಯ ಊದಿಯಾಗ ಓವಂದುಲಗಾನ ಹರದಾನು ಓವಂದುಲಗಾನ ಹರದಾನು ವಾಕಲಿಗೆ ಯದಗಳ ಬಿಟ್ಟು ಬೇಕೆ ಕಟ್ಟಾನು ಓವಂದುಲಗಾನ ಹರದಾನು ವಾಕಲಿಗೆ ಯದಗಳ ಬಿಟ್ಟು ಬೇಕೆ ಕಟ್ಟಾನು ಅದನ್ನ ಮಾಡಾಗೆ ಸೋಗ್ರಾಪತಿ ಎಂಬ ಸುಲಗಾರು ಅಚ್ಚನ್ನ ಮಾಡಾಗ ಅವಳದ ಹನಿ ಬದರ್ ಸೋಗ್ರಾಪತಿ ಎಂಬ ಸುಲಗಾರು ಸೋಗ್ರಾಪತಿ ಎಂಬ ಸುಲಗಾರ ದೇಶ ವಾಕಲಿಗನ ರಾಜೆ ಹಸನಾತು ಸುಗ್ರಪತಿ ಎಂಬ ಸುಲಗಾರಿ ಬೇಟ ವಾಕಲಿಗನ ರಾಜೆ ಹಸನಾತು ಮೇದಾರೆ ಸೇರೆ ರಾಜಿಗೆ ನಾನೇ ಕಾಜೆ ಹಡದವ್ವ ಉಡಬಾರು ದಡಿ ಸೀರ ರಾಸಿಗೆ ನಾನೇ ಸೇನ್ ಕಾಜೆ ಹಡದವ್ವ ಉಡಬಾರು ಕಾಜೆ ಹಡದವ್ವ ಉಡಬಾರು ಮಕ್ಕನದಾಗ ರಾಸಿಗೆ ಹುಲಸ ಕೊಡಬಾರು ಹಸಿ ಹಡದವ್ವ ಉಡಬಾರ ನಮ್ಮ ಕನದಾಗ ರಾಸಿಗೆ ಹೊಲಸ ಕೊಡಬಾರು ಕಣಿಗೆ ಕೊಂಬಣಸ ಎಲಕಲ್ಲ ಜೋರಾವ ಏ ಜನಗರದ ಹಣಿ ಕಾಟು ಕಣಿಗೆ ಕೊಂಬಣಸ ಎಲಕಲ್ಲ ಜೋರಾವ ಏ ಜನಗರದ ಹಣಿ ಕಾಟು ಕಟೆಗೊಂಡ ರಕ್ಷಣ ರಾಜೆ ತರತಾರು ವಿಜಯನಗರದ ಹರಿಗೊತ್ತ ಕಟೆಗೊಂಡ ರಕ್ಷಣ ರಾಜೆ ತರತಾರು ಜನುಜನ ಮೇಮಿತವಾಗಿ ದಿನ ದಿನ ಬನ ಮೇವಾನು ಚಲು ದಿನ ಕೇಳ ಬಣಮಿ ತರವ ಹಾಕಿ ದಿನ ದಿನ ಬಣ ಮೇವಾನು ದಿನ ಬಣ ಮೇವಾನ ವಾಕಲಿಗೆ ಚಲಿ ಕಂಡು ಹೇಳಿ ಎಳದಾನು ದಿನ ದಿನ ಬಣ ಮೇವಾನು ವಾಕಲಿಗೆ ತಲೆ ಪ್ಯಾಂಡೆ ಹೇರೇಳದಾನು ಇಲ್ಲಿಗೆ ಶಿವ ಶಿವ ಇಲ್ಲಿಗೆ ಹರ ಇಲ್ಲಿಗೆ ನಮ್ಮ ದಗದ ಮುಗದಾವು ಇಲ್ಲಿಗೆ ಶಿವ ಶಿವ ಇಲ್ಲಿಗೆ ಹರ ಹರ ಇಲ್ಲಿಗೆ ನಮ್ಮ ದಗದ ಮುಗದಾವು ಇಲ್ಲಿಗೆ ನಮ್ಮ ದಗದ ಮುಗದಾವ ಕಲಿಗೆ ಒಂದೇ ನಾ ಕೆಲಸ ಮುಂದೈತು ಇಲ್ಲಿಗೆ ನಮ್ಮ ದಗದ ಮುಗದಾವ ಕಲಿಗೆ ಮುಂದಿನ ಕೆಲಸ ಮುಂದೈತು ಯುಗಾದಿ ಪಾಜಕ ಮಡಿಗೆ ಪೂಜವ ಮಾಡಿ ಕಾಯಿ ಒಡದಾನ ಒಲದಾರು ಯುಗಾದಿ ಪಾಜಕ ಮಡಿಕೆ ಪೂಜವ ಮಾಡಿ ಕಾಯಿ ಒಡದಾನ ಒಲದಾಗು ಕಾಯಿ ಒಡದಾನ ಒಲದಾಗ ವಾಕಲಿಗೆ ಪರವಾಲ ಬರತಾನು ಕಾಯಿ ಒಡದಾನ ಒಲದಾಗೋ ವಾಕಲಿಗೆ ಪನಿವಾರ ಹಂಚಿ ಬರ್ತಾನು ಮನುವ ಮಾನಿಕ ಮಾಡಿ ಗುಣವಾಕ್ಯಾದಿಗೆ ಮಾಡಿ ನನ್ನೈದ ಬರಳ ಸವ ಮಾಡು ಮನುವ ಮಾನಿಕ ಮಾಡಿ ಗುಣವಾಕ್ಯಾದಿಗೆ ಮಾಡಿ ನನ್ನೈದ ಬರಳ ಸವ ಮಾಡು ನನ್ನೈದ ಬರಳ ನನ್ನ ಸರ್ವಂತ ಗುರುವೇನು ನನ್ನೈದ ಬರಳ ಸವ ಮಾಡಿ ನಾನೇಡಿ ನನ್ನ ಸರ್ವಂತ ಗುರುವೇನು ಅನ್ನ ನಾಡಿದರೇನ ತಮ್ಮ ನಾಡಿದರೇನ ನನ್ನ ಸರ್ವಂತ ಗುರುವೇನು ಅನ್ನ ನಾಡಿದರೇನ ತಮ್ಮ ನಾಡಿದರೇನ ನನ್ನ ಸರ್ವಂತ ಗುರುವೀನು ನನ್ನ ಸರ್ವಂತ ಗುರುವಿನ ನನ್ನ ಭೋಜನಕ ಕರೆವೇಲು ನನ್ನ ಸರ್ವಂತ ಗುರುವಿನ ಹಾಡಿದರ ಅನ್ನ ಭೋಜನಕ ಕಡಿಮೆಲು ಅನ್ನ ಓಟಾಗ ಹೊಸು ಪ್ಯಾಟೆ ಕಾಲ ರಸ ಬಾಳೆ ಕಾಚಿಗಿಯಾರು ಹೊಸುವನ್ನ ಓಟಾಲ ಹೊಸ ಪ್ಯಾಟಿ ಕಾಟಾಲ ರಸ ಬಾಳೆ ಕಾಚಿಗಿಯಾರು ರಸ ಬಾಳೆ ಕಾಚಿಗಿಯಾಲು ಚದಿ ಕೇಳಿ ಭಗವಾನನ ತೇರಾಯಲು ಬಸವಾಳಿ ಕಾಲು ಚರಿ ಕೇರಿ ಬಸವಣ್ಣನ ತೇರಾಯಲು ಆಗ ಪಾಡಿಯ ಮ್ಯಾಲವಾದವನ ಪಾದ ಮೋರವ ಪರಿಪಾಲಿಯು ಹಸ ಪಾಡಿಯ ಮ್ಯಾಲ ಹೋದವನಾರ ಪಾದ ಮೂಡಾವ ಪರಿಪರು ಪಾದ ಮೂಡಾವ ಪರಿಪರಿ ಪಡಿಯ ಮಲ್ಲ ಹಾದವೋ ಜಾನ ಜಳಕಾಕು ಪಾದ ಮೂಡಾವ ಪರಿಪರಿ ಪಡಿಯ ಮಲ್ಲ ಹಾದವೋ ಜಾನ ಜಳಕಾಕು ಹರಿಯ ಜಗಿನ ತಮ್ಮ ಮಳೆಯ ಸೋತಿಯ ನೇಳ ಮಳೆ ಬಾಳು ತಮ್ಮ ಚಳಿ ಬಾಳು ಬಡಿಯಾ